ಚಂದರ ದರ್ಶನ

रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕೋಲಾಟದ ಪದೆಯನ್ನು ಕೇಳಿದಿರಿ. ಇದೀಗ ಕೇಳೋಣ ಕೃಷಿ ಗೀತೆ. ಎಲ್ಲೆಲ್ಲೋ ಬೆಳೆಯುವೆ ಕೂಬ ಇರಲಿ ಬಂಜರು ನೆನೆದಿಬ್ಬ ಇರಲಿ ಬಂಜರು ನೆನೆದಿಬ್ಬ ಇರಲಿ ಬಂಜರು ನೆನೆದಿಬ್ಬ ಸಿಂಬ ಸಿಂಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಂಬ ಸಿಂಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಬೆಳೆಯುವ ರೈತನ ಬಾಳು ರಬ್ಬ ಸವಿಯುವ ನಾಕ ಸಿಹಿಕಬ್ಬ ಬೆಳೆಯುವ ರೈತನ ಬಾಳು ರಬ್ಬ ಸವಿಯುವ ನಾಕ ಸಿಹಿಕಬ್ಬ ಸವಿಯುವ ನಾಕ ಸಿಹಿಕಬ್ಬ ಸವಿಯುವ ನಾಕ ಸಿಹಿಕಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಎಣ್ಣೆ ನೀಡುವೆ ತುಂಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಎಣ್ಣೆ ನೀಡುವೆ ತುಂಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಸಿಮರುಬ ಸಿಮರುಬ ಅಬ್ಬಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ನೀನು ಸಿದ್ಧ ಬಡತನ ಓಡಿಸೇನ ಬದ್ಧ